ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ನಾವು ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ದೀವಿ. ಇಲ್ಲಿಯ ವಿಜ್ಞಾನಿಗಳ ಜೊತೆಗೆ ಮಾತಾಡಿ ತಮ್ಮ ಕೃಷಿ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಜಾನುವಾರುಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ, ವಿಶೇಷವಾಗಿ ಜಾನುವಾರುಗಳ ಆಹಾರದ ಬಗ್ಗೆ. ಇತ್ತೀಚಿನ ದಿವಸೊಳಗ ನಾವು ನೋಡ್ತಾ ಇದ್ದೀವಿ ಅಜೋಲಾ ಅನ್ನುವಂತಹದನ್ನ ನಾವು ಉಪಯೋಗ ಮಾಡಬಹುದು ಮೇವಾಗಿ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ತಾವು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದೀರಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಈ ಕೇಂದ್ರದ ಪಶು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂಧೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಶಿಂಧೆ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಹಿಂದೆ ಅಂತ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಪಶುವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಾನು ಇವತ್ತು ಬಹಳ ಪ್ರಮುಖ ವಿಷಯನ ನಾನು ಎಲ್ಲರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಾವು ಜಾನುವಾರುಗಳಲ್ಲಿ ಅಂತಂದ್ರೆ ಎಲ್ಲಾ ತರದ ದನಗಳಾಯ್ತು, ಎಮ್ಮೆ ಆಯ್ತು, ಕುರಿ ಆಯ್ತು, ಆಡಾಯ್ತು ಮತ್ತು ಕೋಳಿಗಾಯ್ತು, ಅದರಲ್ಲಿ ಪ್ರಮುಖವಾಗಿ ಖರ್ಚು ಕಂಡು ಬರೋದು ಆಹಾರದೇ ಖರ್ಚು. ಲೆಕ್ಕ ಪ್ರಕಾರ ನಾವು ಶೇಕಡಾ ತಗೊಂಡ್ರೆ ಶೇಕಡಾ 70-80% ಖರ್ಚು ಆಹಾರದೇ ಆಗಿರುತ್ತದೆ. ಸೊ ಹಾಗಾಗಿ ಹಲವಾರು ರೈತರು ಕೋಳಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಮಾಡುವಾಗ ಆಹಾರದ ಕೊರತೆಯಿಂದ ಬಹಳಷ್ಟು ಜನ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಏನಪ್ಪಾ ಅಂತಂದ್ರೆ ಪರ್ಯಾಯವಾಗಿ ಮೇವನ್ನ ಯಾವ ತರ ಬೆಳೆಸಬಹುದು, ಅತಿ ಕಡಿಮೆ ಖರ್ಚಲ್ಲಿ ಯಾವ ತರ ಮೇವನ್ನ ಕೊಡಬಹುದು ಅಂತ ವಿಚಾರ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದ್ರೆ ಅಜೋಲಾ ಅನ್ನೋದು ಬಹಳಷ್ಟು ಪ್ರಚಲಿತವಾದಂತ ಒಂದು ಮೇವು ಮತ್ತು ಅತಿ ಜಾಸ್ತಿ ಪೌಷ್ಟಿಕಾಂಶವು ಇರತಕ್ಕಂತ ಮೇವು ಅಂತ ಆಲ್ರೆಡಿ ಇದನ್ನ ವೈಜ್ಞಾನಿಕವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹಳಷ್ಟು ರೈತರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಹೇಳಬೇಕಂತಂದ್ರೆ ಈ ಅಜೋಲಾ ಒಂದು ಫರ್ನ ಜಾತಿಗೆ ಸೇರಿದಂತ ಒಂದು ಮೇವು. ಆಮೇಲೆ ಈ ಅಜೋಲಾನ ಕೇವಲ 15 ದಿವಸಗಳಲ್ಲಿ ನಾವು ಬೆಳೆಸಿ ದನಗಳಿಗೆ, ಕುರಿ ಆಡುಗಳಿಗೆ ಮತ್ತು ಆಡುಗಳಿಗೆ ಇದನ್ನ ತಿನ್ನಿಸಬಹುದು. ಸೊ ಪ್ರಮುಖವಾಗಿ ಈ ಅಜೋಲಾ ಒಂದು ನೀರಿನ ಮೇಲೆ ತೇಲಾಡುವ ಒಂದು ಮೇವು ಅಂತ ಹೇಳಬಹುದು. ನಾವು ನಮ್ಮ ಜವಾರಿ ಭಾಷೆಯಲ್ಲಿ ತಗೊಂಡ್ರೆ ನಾವು ಪಾಚಿ ಯಾವ ತರ ಅಂತ ಕರಿತೀವಲ್ಲ, ಅದೇ ಪಾಚಿ ತರನ ಇದು. ಬಟ್ ಆದರೆ ಇದು ಒಂದು ಚೌಕಾಕಾರದಲ್ಲಿ ಒಂದು ಬೆಳೆದು ಅದರ ಬೇರು ಕೆಳಗಡೆ ನೀರಿನ ಜೊತೆ ಇರುತ್ತೆ. ನಂತರ ಅದು 15 ದಿವಸ ನಂತರ ನಾವು ಅದನ್ನ ಮೇವಾಗಿ ಅದನ್ನ ದನ ಮತ್ತು ಕುರಿ ಆಡುಗಳಿಗೆ ತಿನ್ನಿಸಬಹುದು. ಈಗ ಈ ಅಜೋಲಾನ ತಗೊಂಡ್ರೆ ಇದರಲ್ಲಿ ಹಲವಾರು ವೆರೈಟೀಸ್ ಇದಾವೆ. ಸೊ ಈಗ ಇಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿ ಯೂಸ್ ಮಾಡ್ತಿರೋದು ಒಂದು ಅಜೋಲಾ ಪೀನಾಟ ಅಂತ ಒಂದು ವೆರೈಟಿ ಇದೆ. ಇದು ಎಲ್ಲಾ ಕಡೆ ಸಿಗುತ್ತೆ. ಆಮೇಲೆ ಪ್ರಮುಖವಾಗಿ ಎಲ್ಲೆಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ್ದು ಅದಕ್ಕೆ ಅದರ ಸಂಬಂಧಪಟ್ಟಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದು ದೊರೆಯುತ್ತೆ. ಅದನ್ನ ರೈತರು ತೆಗೆದುಕೊಂಡು ಅದನ್ನ ಬೆಳೆಸಬಹುದು. ಈಗ ಅಜೋಲಾ ಬಳಕೆಯಿಂದ ಏನೇನು ಸವಲತ್ತಾಗುತ್ತೆ ಅಥವಾ ಅದರದ್ದು ಏನ್ ಮಹತ್ವ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾವು ಎಲ್ಲಾ ತರದ ಮೇವನ್ನ ಕಂಪೇರ್ ಮಾಡಿದಾಗ ಈ ಅಜೋಲಾದಲ್ಲಿ ಅತಿ ಹೆಚ್ಚು ಸಾರಜನಕ ಅಥವಾ ಸಸಾರಜನಕ ಇರುತ್ತೆ ಅಂತ ಹೇಳ್ತಾರೆ. ಸುಮಾರು 20-25% ಅಷ್ಟು ಇದರಲ್ಲಿ ಸಸಾರಜನಕ ಇರುತ್ತೆ. ಈ ತರದ ಸಸಾರಜನಕ ಇರತಕ್ಕಂತ ಮೇವು ಬೇರೆ ಯಾವುದೂ ಅಲ್ಲ. ಇದನ್ನ ಕಂಪೇರ್ ಮಾಡಿದ್ರೆ ಒಂದು ನಾವು ಮೇವಲ್ಲಿ ತಗೊಂಡ್ರೆ ಕುದುರೆ ಮೆಂತೆ ಅಂತ ಹೇಳ್ಬಹುದು. ಆ ತರ ಈ ಅಜೋಲಾನು ಕೆಲಸ ಮಾಡುತ್ತೆ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಲಿಗ್ನಿನ್ ಕಂಟೆಂಟ್ ಅಂತ ಹೇಳಿ ಒಂದು ಅಂಶ ಇರುತ್ತೆ, ಅದು ಬಹಳ ಕಡಿಮೆ ಇರುತ್ತೆ ಈ ಅಜೋಲಾದಲ್ಲಿ. ಸೋ ಈ ಲಿಗ್ನಿನ್ ಅಂಶ ಕಡಿಮೆ ಇರೋದ್ರಿಂದ ಇದನ್ನ ನೀವು ದನಗಳಿಗೆ ಅಥವಾ ಕುರಿಗಳಿಗೆ ಕೊಟ್ರೆ ಜೀರ್ಣ ಅಥವಾ ಡೈಜೆಷನ್ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಮುಂದುವರೆದು ಈ ಅಜೋಲಾದಲ್ಲಿ ಕಚ್ಚಾ ನಾರು 9% ಇರುತ್ತೆ, ಪಿಷ್ಟ 5-6% ಇರುತ್ತೆ, ಕೊಬ್ಬು 5% ವರೆಗಿರುತ್ತೆ. ಮತ್ತು ಅದು ಅಲ್ಲದೆ ಇದರಲ್ಲಿ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳು ಮಿಶ್ರಿತವಾಗಿರುತ್ತದೆ. ಸೊ ಇದನ್ನ ನಾವು ಕೊಟ್ರೆ ಅದಕ್ಕಾಗಿ ನಾವು ಅಂತೀವಿ ಇದನ್ನ ಸಮತೋಲನ ಆಹಾರವಾಗಿ ಕೊಡುವಂತ ಒಂದು ವಿಷಯವಾಗಿ ನಾವು ಇದನ್ನ ತೆಗೆದುಕೊಂಡು ಮುಂದೆ ಹೋಗಬಹುದು. ಮುಂದುವರೆದು ಮುಂಚೆ ಎಲ್ಲ ಈ ಅಜೋಲಾನ ಆಕ್ಚುಲಿ ಭತ್ತದ ಗದ್ದೆಯಲ್ಲಿ ಇದನ್ನ ಎಲೆ ಗೊಬ್ಬರ ಅಂತ ಹೇಳಿ, ಹಸಿರು ಎಲೆ ಗೊಬ್ಬರನ ಅಂತ ಹೇಳಿ ಉಪಯೋಗಿಸ್ತಾ ಇದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಭೂಮಿಯಲ್ಲಿ ಸಸಾರಜನಕ ಅಂಶನ ಜಾಸ್ತಿ ಮಾಡುತ್ತೆ. ಈ ಮುಂದೆ ಬರ್ತಾ ಬರ್ತಾ ಇದನ್ನ ನಾವು ಜಾನುವಾರುಗಳಲ್ಲಿ ಆಹಾರ ಆಗಿ ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಈಗ ಅಜೋಲಾ ಬೆಳೆಸಲು ಬೇಕಾಗುವ ಅಗತ್ಯತೆಗಳನ್ನ ನಾವು ತಗೊಂಡ್ಕೊಂಡ್ರೆ ಇದಕ್ಕೆ ಕೇವಲ 3-4 inches ಅಥವಾ ಅಂಗಲಷ್ಟು ನೀರು ಬೇಕಾಗುತ್ತಷ್ಟೇ. ಜಾಸ್ತಿ ನೀರೇನ್ ಬೇಕಾಗುವುದಿಲ್ಲ. ಯಾಕಂತಂದ್ರೆ ನಾವು ಬಿಜಾಪುರ ಜಿಲ್ಲೆನ ತಗೊಂಡ್ರೆ ಈ ಹಸಿ ಮೇವನ್ನ ಕೊರತೆ ಇರೋದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನೀರಿನ ಸಮಸ್ಯೆ. ಸೊ ಆ ನೀರಿನ ಸಮಸ್ಯೆ ಇದ್ದಿದ್ದಕ್ಕೋಸ್ಕರ ಬಹಳಷ್ಟು ರೈತರು ಮೇವು ಹಾಕೋದಿಲ್ಲ ಅಥವಾ ಮೇವು ಬೆಳೆಸುವುದಿಲ್ಲ. ಹಾಗಾಗಿ ಮೇವು ಇಲ್ಲದ ಸಮಯದಲ್ಲಿ ಹಲವಾರು ರೈತರು ತಮ್ಮ ಜಾನುವಾರುಗಳನ್ನ ಅತಿ ಕಡಿಮೆ ರೇಟ್ ಅಲ್ಲಿ ಸುಮಾರು 50% ಕಡಿಮೆ ರೇಟ್ ಅಲ್ಲಿ ಅದನ್ನ ಮಾರ್ಲಿಕ್ಕೆ ಮುಂದಾಗ್ತಾರ. ಸೊ ಅದನ್ನ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ಸೊ ಅದನ್ನ ಕಂಪೇರ್ ಮಾಡಿದಾಗ ಈ ಅಜೋಲಾ ಬೆಳವಣಿಗೆಗೆ ಸಿಕ್ಕಾಪಟ್ಟೆ ಕಡಿಮೆ ನೀರು ಬೇಕು. ಕೇವಲ 4 ಅಂಗುಲಷ್ಟು ನೀರು ಬೇಕಾಗುತ್ತೆ. ಮುಂದುವರೆದು ಈ ಅಜೋಲಾ ಬೆಳವಣಿಗೆ ಮಾಡುವಾಗ 25-50% ಅಷ್ಟು ಬೆಳಕು ಬೇಕಾಗುತ್ತೆ. ಅಂದ್ರೆ ನೇರವಾಗಿ ಸೂರ್ಯನ ಕಿರಣಗಳು ಆ ಅಜೋಲಾ ಮೇಲೆ ಬೀಳಬಾರದು. ಸೊ ಅದಕ್ಕಾಗಿ ನಾವು ಪ್ರೊಟೆಕ್ಷನ್ ಆಗಿ ಶೇಡ್ ನೆಟ್ ಅಂತ ಸಿಗುತ್ತೆ, 50% to 70% ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಮುಂದುವರೆದು ಇದಕ್ಕೆ ತೇವಾಂಶ ಏನಪ್ಪಾ ಅಂದ್ರೆ 85-90% ಅಷ್ಟು ತೇವಾಂಶ ಬೇಕಾಗುತ್ತೆ. ನಂತರ ಈ ನೀರಿನ ಏನ್ ಬಳಕೆ ಮಾಡುತ್ತೇವೆ ನಾವು ಅಜಲ ಬೆಳೆಯಲಿಕ್ಕೆ ಅದರ ರಸಸಾರ 5-7 ಅಷ್ಟೇ ಇರಬೇಕು. ಸೊ ಇದನ್ನ ನಾವು ಕೆಲವೊಂದು ಅಗತ್ಯತೆಯನ್ನ ನಾವು ನೆನಪಿಟ್ಕೊಂಡು ನಾವು ಅಜಲನ ಬೆಳೆಸ್ಕೋಬೇಕು. ಮುಂದುವರೆದು ಈ ಅಜಲನ ಯಾವ ತರ ಬೆಳೆಸಬೇಕು ಅದನ್ನ ನಿಮಗೆ ತಿಳಿಸ್ತೀನಿ. ಈಗ ಈ ಅಜಲನ ಬೆಳೆಸೋದು ಯಾವ ಸ್ಥಳದಲ್ಲಿ ನಾವು ಬೆಳೆಸ್ತೀವಲ್ಲ ಆ ಸ್ಥಳನ ಆಯ್ಕೆ ಮಾಡೋದು ಬಹಳ ಪ್ರಮುಖ. ಯಾಕೆಂತಂದ್ರೆ ಈಗ ಎಲ್ಲೆಲ್ಲಿ ನಮ್ ದನಗಳು ಕಟ್ಟಿರ್ತೀವಿ, ಎಲ್ಲಿ ಕೋಳಿ ಮನೆ ಇರುತ್ತೆ, ಎಲ್ಲಿ ಆಡಿ ಮನೆ ಇರುತ್ತೆ, ಅದ್ರ ಪಕ್ಕದಲ್ಲೇ ಈ ಅಜಲ ತೊಟ್ಟಿಗಳನ್ನ ನಾವು ಹಾಕೋಬೇಕು. ಒಂದು. ಎರಡನೇದು, ಈ ಅಜಲ ತೊಟ್ಟಿಗಳನ್ನ ಆದಷ್ಟು ಎತ್ತರ ಜಾಗದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ತೆಗ್ದಿರ್ತಕ್ಕಂಥ ಜಾಗದಲ್ಲಿ ಹಾಕೊಂಡ್ರೆ ಯಾವಾಗಾದ್ರೂ ಮಳೆ ಬಂದಾಗ ಆ ಮಳೆ ನೀರು ಆ ಹೊಂಡದಲ್ಲಿ ಅಥವಾ ತೊಟ್ಟಿಯಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ, ಅದರಿಂದ ಅಜಲ ಹಾಳಾಗುವ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಎತ್ತರದ ಜಾಗದನ್ನ ಆಯ್ಕೆ ಮಾಡ್ಕೋಬೇಕು. ನಂತರ ಈ ಅಜಲ ಮಾಡೋದಕ್ಕೆ ಒಂದು ಗುಂಡಿಯ ಆಕಾರದಲ್ಲಿ ಇದು ಎಷ್ಟು ಪ್ರಮಾಣ ಮಾಡಬಹುದು ಅಂತಂದ್ರೆ ಅದು ನಿಮ್ಮ ರೈತರ ಹತ್ರ ಎಷ್ಟು ಜಾನುವಾರುಗಳಿದಾವೆ, ಎಷ್ಟು ಕೋಳಿಗಳಿದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ನಾವು ಒಂದು ರಫ್ಲಿ ಒಂದು ತಗೊಂಡು ಹೋದ್ರೆ ಒಂದು 3 ಫೂಟ್ ಅಗಲ 4 ಫೂಟ್ ಉದ್ದ ಅಷ್ಟು ನಾವು ಗುಂಡಿನ ತೆಗಿಬೇಕು. ಕೇವಲ 1/2 ಫೂಟ್ ಅಷ್ಟೇ ಆಳನ ಗುಂಡಿ ತೆಗಿಬೇಕು. ಸೊ ಕೇವಲ 1/2 ಫೂಟ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ. ನಂತರ ಇದರ ನಂತರ ಏನ್ ಮಾಡಬೇಕು, ಈ ಗುಂಡಿ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ತಕ್ಕಂತ ಪ್ಲಾಸ್ಟಿಕ್ ಯಾವ್ದಾದ್ರು ಒಂದು ಲೋ ಕ್ವಾಲಿಟಿ ಇದ್ರು ನಡೀತದೆ, ಅದಕ್ಕೇನು ಜಾಸ್ತಿ ಖರ್ಚು ಮಾಡ್ಬೇಕಂತ ಏನೇನಿರುವುದಿಲ್ಲ. ಸೊ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಹಾಳೆಯನ್ನ ಅದ್ರ ಮೇಲೆ ಮುಚ್ಚಿ ನೆಕ್ಸ್ಟ್ ಅದರ ಸುತ್ತಮುತ್ತ ಏನ್ ಪ್ಲಾಸ್ಟಿಕ್ ಹಾಳೆ ಎಕ್ಸ್ಟ್ರಾ ಬಂದಿರ್ತಲ್ಲ ಅದನ್ನ ಕವರ್ ಮಾಡಿ ಇಡಬೇಕು. ನೆಕ್ಸ್ಟ್ ಅದರ ನಂತರ ಆ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂದು 10-15 kg ಅಷ್ಟು ಜಡಿ ಹಿಡಿದಿದ್ದ ನಮ್ದು ಹೊಲದ ಮಣ್ಣನ್ನ ಅದಕ್ಕೆ ಹಾಕಬೇಕು. ಅದು ಒಂದು ಫಸ್ಟ್ ಕೆಲಸ. ನೆಕ್ಸ್ಟ್ ಅದರ ನಂತರ 1/2 ಫೂಟ್ ಎಷ್ಟು ನಾವು ಹಡ್ಡಿರ್ತಿರಲ್ಲ ಅದರದ್ದು 1/2 ಅಷ್ಟೇ, ಅಂದ್ರೆ 3-4 ಅಂಗುಲಷ್ಟು ನೀರನ್ನ ತುಂಬಬೇಕು ಆ ಹೊಂಡಕ್ಕೆ, ಆ ಒಂದು ತೊಟ್ಟಿಗೆ. ಅದರ ನಂತರ ಆ ತೊಟ್ಟಿಯಲ್ಲಿ ಆ ನೀರಿನ ಜೊತೆ ಒಂದು ಬುಟ್ಟಿಯಷ್ಟು ಆಕಳ ಸಗಣಿ ಅಥವಾ ಎಮ್ಮಿ ಸಗಣಿನ ಮಿಕ್ಸ್ ಮಾಡಿ ಹಾಕಬೇಕು ಅದಕ್ಕೆ. ಅದು ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಅಜಲ ಕಲ್ಚರ್ ಅಂತ ಸಿಗುತ್ತೆ, ಅದು ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲೂ ಕೂಡ ಈಗಾಗಲೇ ಲಭ್ಯ ಇದೆ. ಬೇಕಾದಂತ ರೈತರು ಬಂದು ಇದನ್ನ ತಗೊಂಡು ಉಪಯೋಗಿಸಬಹುದು. ಸೊ ಇದನ್ನ ಕೇವಲ ಒಂದು 100-200 ಗ್ರಾಮ್ ಅಷ್ಟು ಕಲ್ಚರ್ ತೆಗೆದುಕೊಂಡು ಈ ತೊಟ್ಟಿಗೆ ಹಾಕಬೇಕು. ಹಾಕಿದ್ಮೇಲೆ ಇದನ್ನ ನೀವು ಕೇವಲ 15 ದಿವಸವರೆಗೂ ಅದನ್ನ ಬಿಟ್ಟಿದ್ರೆ ಅದು ಏನಾಗತ್ತಂದ್ರೆ ಒಂದಕ್ಕೊಂದು ಹತ್ಕೊಂಡು ಅದು ಪೂರ್ತಿ ಟ್ಯಾಂಕ್ ಪೂರ್ತಿ ಏನಾಗತ್ತಂದ್ರೆ ಅಜಲ ತುಂಬಿಕೊಳ್ಳುತ್ತೆ. ಆ ಅಜಲ ತುಂಬಿಕೊಂಡಿದ್ಮೇಲೆ 15 ದಿವಸ ನಂತರ ಅದನ್ನ 1 ದಿವಸಕ್ಕೆ 1-2 kg ಆ ತೊಟ್ಟಿಯಿಂದ ಆ ಗುಂಡಿಯಿಂದ 1 ಅಥವಾ 2 kg ಅಜಲನ ತೆಗೆದುಕೊಂಡು ನಾವು ನಮ್ಮ ಜಾನುವಾರುಗಳಿಗೆ, ಆಡುಗಳಿಗೆ ಅಥವಾ ಕೋಳಿಗಳಿಗೆ ತಿನ್ನಿಸಬಹುದು. ಸೊ ಇದೇ ತರ ನಿಮ್ಮ ಹತ್ರ ಎಷ್ಟೊಂದು ಜಾನುವಾರುಗಳಿದಾವ ಅದರ ಲೆಕ್ಕ ಪ್ರಕಾರ ನಾವು ಆ ತೊಟ್ಟಿಗಳನ್ನ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಬಹುದು. ಕೆಲವು ರೈತರು 3-4 ಮಾಡ್ಕೊಂಡಿರ್ತಾರೆ, ಕೆಲವರು 5-6 ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ರೈತನು ಅದನ್ನ ಎಷ್ಟು ಗುಂಡಿ ಮಾಡ್ಕೋಬೇಕಂತ ಅದನ್ನ ಅವರು ನಿರ್ಧಾರ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದೆ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋತಾ ಹೋಗ್ಬೇಕಂತಂದ್ರೆ ಇದಕ್ಕೆ ಕೆಲವೊಬ್ಬರು ರೈತರಿಗೆ ನಾವು ರಿಕಮೆಂಡ್ ಮಾಡ್ತೀವಿ, ಇದರ ಬೆಳವಣಿಗೆ ಇನ್ನು ಸ್ವಲ್ಪ ಫಾಸ್ಟ್ ಆಗಬೇಕಂತಂದ್ರೆ ಒಂದು 10-20 ಗ್ರಾಮ್ ನಷ್ಟು ರಾಕ್ ಫಾಸ್ಪೇಟ್ ಅಥವಾ ಸೂಪರ್ ಫಾಸ್ಪೇಟ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಯಾವ್ದಾದ್ರೆ ಗೊಬ್ಬರ ಅಂಗಡಿಯಲ್ಲಿ ಹೋದ್ರೆ ಅದು ತೆಗೆದುಕೊಂಡು ಕೇವಲ ಒಂದು ತೊಟ್ಟಿಗೆ 10-20 ಗ್ರಾಮ್ ಅಷ್ಟೇ ಹಾಕಬೇಕು. ಸೊ ಅದರಿಂದ ಏನಾಗುತ್ತೆ, ಅಜಲ ಬೆಳವಣಿಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಅಜಲ ಸಿಗುತ್ತೆ. ಅದು ಒಂದು. ನಂತರ 15 ದಿವಸಕ್ಕೊಮ್ಮೆ 1/2 ಅಥವಾ 1/2 ಬುಟ್ಟಿಯಷ್ಟು ಸಗಣಿಯನ್ನ ಆ ಹೊಂಡಕ್ಕೆ ಆಲ್ರೆಡಿ ನೀವೇನು ಅಜಲ ಮಾಡಿರ್ತಾರಲ್ಲ ಪ್ರತಿ 15 ದಿವಸಕ್ಕೆ ಅದನ್ನ ಮತ್ತೆ ಹೊಸ ಸಗಣಿಯನ್ನ ತೆಗೆದುಕೊಂಡು ಹಾಕೋಬೇಕು. ಜೊತೆಯಲ್ಲಿ 15-20 ದಿವಸಕ್ಕೆ ನಂತರ ಒಂದೊಂದ್ ಸರ್ತಿ 1/2 ನೀರನ್ನ ಎಷ್ಟು ನಾವು ತೊಟ್ಟಿಲಿ ಎಷ್ಟು ನೀರ್ ಹಾಕಿರ್ತೀವಲ್ಲ ಅದ್ರದ 1/2 ನೀರನ್ನ ನೀವು ತೆಗೆದು ಹೊಸ ಫ್ರೆಶ್ ನೀರನ್ನ ಹಾಕಿ ಬಳಕೆ ಮಾಡಬೇಕು. ಜೊತೆಯಲ್ಲಿ ಈ ಅಜೋಲಾನ ನಾವು ಸುಮಾರಷ್ಟು ಈ ತರ ಒಂದು ಗುಂಡಿ ಮಾಡಿದಾಗ ಒಂದು ವರ್ಷ ತರ ನೀವು ಇದನ್ನ ಯೂಸ್ ಮಾಡ್ಕೋತಾ ಕಂಟಿನ್ಯೂಸ್ ಇದೇ ತರ ನೀವು ಮೇಂಟೈನ್ ಮಾಡ್ಕೋತಾ ಹೋದ್ರೆ ಒಂದು ವರ್ಷ ತನಕ ನೀವು ಇದನ್ನ ಯೂಸ್ ಮಾಡಬಹುದು. ನಂತರ ಏನ್ ಮಾಡಬೇಕು, ಮತ್ತೆ ಅದನ್ನ ಯಾಕಂದ್ರೆ ಮೇನ್ ಅದಕ್ಕೆ ಅಜಲಾ ಬೆಳವಣಿಗೆಗೆ ಬೇಕಾಗುವಂತ ಆಹಾರ ಪದಾರ್ಥಗಳು ಏನಪ್ಪಾ ಅಂದ್ರೆ ಸಿಗೋದು ಸಗಣಿ ಮತ್ತು ನಾವು ಹಾಕಿರ್ತಕ್ಕಂಥ ಮಣ್ಣಿಂದ ಸಿಗುತ್ತೆ. ಸೊ ಮಣ್ಣು ಏನಪ್ಪಾ ಅಂದ್ರೆ ಒಂದು ವರ್ಷ ನಂತರ ಅದರಲ್ಲಿ ಇರತಕ್ಕಂಥ ಎಲ್ಲಾ ಪೌಷ್ಟಿಕಾಂಶಗಳನ್ನ ಹೀರ್ಕೊಂಡಿದ ಮೇಲೆ ಮಣ್ಣಲ್ಲಿ ಯಾವುದೇ ತರಹದ ಪೌಷ್ಟಿಕಾಂಶ ಇರಲ್ಲ. ಸೊ ಹಾಗಾಗಿ ನಾವೇನಂತೀವಂದ್ರೆ ಒಂದು ವರ್ಷ ನಂತರ ಎಲ್ಲವನ್ನ ಕ್ಲೀನ್ ಮಾಡಿ ಮತ್ತೆ ಹೊಸ ಮಣ್ಣನ್ನ ಹಾಕಿ ಮತ್ತೆ ಹೊಸ ನೀರನ್ನ ಹಾಕಿ ಸಗಣಿ ಜೊತೆ ಮಿಶ್ರಣ ಮಾಡಿ ಮತ್ತೊಮ್ಮೆ ಅದನ್ನ ಅಜಲ ತೊಟ್ಟಿಯನ್ನ ಬಳಕೆ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ಇದನ್ನ. ನಂತರ ಈ ಅಜೋಲಾನ ಯಾವ ತರ ಬಳಕೆ ಮಾಡಬೇಕು, ಈ ಅಜೋಲಾನ ನಾವು ಎರಡು ತರ ಬಳಕೆ ಮಾಡ್ಕೋಬಹುದು. ಒಂದು ಫ್ರೆಶ್ ಅಂತಂದ್ರೆ ನಿಮ್ಮ ತೊಟ್ಟಿಯಲ್ಲಿ ಬೆಳೆದಿರ್ತಕ್ಕಂಥ ಅಜುಲ ನೇರವಾಗಿ ತೆಗೆದುಕೊಂಡು ಅದನ್ನ ಹೊಸ ನೀರಿನ ಜೊತೆ ತೆಗೆದುಕೊಂಡು ತುಳಿಬೇಕು. ಯಾಕಂದ್ರೆ ನಾವು ಅಜುಲ ಬಳಕೆಗಾಗಿ ನಾವು ಸಗಣಿನ ಉಪಯೋಗಿಸಿಕೊಂಡಿರ್ತೀವಿ. ಅಜುಲ ಮೇಲೆ ಎಲೆ ಇರುತ್ತೆ, ಕೆಳಗಡೆ ಅದರದ್ದು ಬೇರೆ ಇರುತ್ತೆ. ಸೊ ಬೇರಿನ ಜೊತೆ ಸಗಣಿ ಕೂಡ ಅಂಟ್ಕೊಂಡಿರ್ತೈತಿ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಸಗಣಿ ಸ್ಮೆಲ್ ಬರುವ ಸಾಧ್ಯತೆ ಇರುತ್ತೆ. ಅದನ್ನ ನೀವು ಕಡಿಮೆ ಮಾಡಬೇಕಂತಂದ್ರೆ ನೀರಿನ ಜೊತೆ ತೊಳೆದು ಅದನ್ನ ನೀವು ನೇರವಾಗಿ ದನಗಳಿಗೆ ಮತ್ತು ಆಡಿಗೆ ಕುರಿಗಳಿಗೆ ತಿನ್ನಿಸಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ, ನಾವು ಮಾಡ್ತಕ್ಕಂಥ ನಮ್ಮ ಕೇಂದ್ರದಲ್ಲಿ ಏನಪ್ಪಾ ಅಂತಂದ್ರೆ, ಈಗಾಗಲೇ ಬಹಳಷ್ಟು ರೈತರಿಗೂ ಕೂಡ ನಾವು ಇದನ್ನ ಹೇಳಿದೀವಿ ಈ ತರ ಮಾಡ್ರಿ ಅಂತ ಹೇಳಿ. ಏನಪ್ಪಾ ಅಂತಂದ್ರೆ, ನಾವು ಅತಿ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಅಜುಲ ಬೆಳವಣಿಗೆ ಆಗಿದೆ ಅಂತಂದ್ರೆ ಅದನ್ನ ನಾವು ಒಂದು ಅಥವಾ ಎರಡು ದಿವಸವರೆಗೂ ಅದನ್ನ ಕೊಯ್ಲು ಮಾಡಿದ ನಂತರ ಎರಡು ದಿವಸವರೆಗೂ ಅದನ್ನ ನೆರಳಲ್ಲಿ ಒಣಗಿಸಲಿಕ್ಕೆ ಬಿಡಬೇಕು. ಅದನ್ನ ಒಣಗಿಸಲಿ ಬಿಟ್ಟಿದ್ಮೇಲೆ ಅದನ್ನ ಪುಡಿ ಮಾಡ್ಬೇಕು. ಅದನ್ನ ಪುಡಿ ಮಾಡಿದ್ಮೇಲೆ ಅದರದ್ದು ನೀವು ಏನ್ ಪಶುಹಾರವಾಗಿ ನಾವು ತಿನ್ನಿಸ್ತಾ ಇರ್ತೀವಲ್ಲ ಕೋಳಿಗೆ ಮತ್ತು ಆಡುಗಳಿಗೆ, ನುಚ್ಚಾಯ್ತು ಅದ್ರ ಜೊತೆ ಶೇಂಗಾ ಹಿಂಡಿ ಅದೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದ್ರ ಜೊತೆಯಲ್ಲಿ ಈ ಅಜೋಲಾ ಪುಡಿಯನ್ನು ಕೂಡ ಮಿಕ್ಸ್ ಮಾಡಬಹುದು. ಸುಮಾರು 1 ಕೆಜಿ ಆಹಾರ ಇತ್ತಂದ್ರೆ ಅದಕ್ಕೊಂದು 50-100 ಗ್ರಾಮ್ ಅಷ್ಟು ಈ ಅಜೋಲಾ ಪುಡಿಯನ್ನ ಮಿಕ್ಸ್ ಮಾಡಿ ತಿನ್ನಿಸಬಹುದು ನೀವು. ಸೊ ಇದರಿಂದ ಏನಾಗುತ್ತಂತಂದ್ರೆ, ನೀವು ಪಶುಹಾರ ಖರ್ಚನ್ನ ಸುಮಾರು 15-20% ಕಡಿಮೆ ಮಾಡಬಹುದು. ಯಾಕಂದ್ರೆ ನಾವು ಈ ಪ್ರೆಸೆಂಟ್ ರೇಟ್ ಅನ್ನ ತಗೊಂಡ್ರೆ ಕೋಳಿ ಹಾರದ ರೇಟ್ 1 ಕೆಜಿಂದ 50 ರೂಪಾಯಿಂದ 60 ರೂಪಾಯಿ ಕೆಜಿ ಇದೆ ಸದ್ಯಕ್ಕೆ. ಸೊ ಸುಮಾರಷ್ಟು ರೈತರು ಕೋಳಿ ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಬಂದಾಗ, ಆಹಾರದ ಪ್ರಶ್ನೆ ಬಂದಾಗ ಬಹಳಷ್ಟು ಜನ ರೈತರು ಹಿಂದೆ ಬರ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಹಾರದ ಸಮಸ್ಯೆ ಅಥವಾ ಆಹಾರದ ಖರ್ಚು ಜಾಸ್ತಿ. ಸೊ ಈ ಸಮಯದಲ್ಲಿ ನೀವು ಈ ಅಜುಲನ ಬಳಕೆ ಈ ತರ ಮಾಡಿಕೊಂಡ್ರೆ, ಸೊ ನೀವು 15-20% ಅಷ್ಟು ನೀವು ಕೋಳಿ ಆಹಾರದ ವೆಚ್ಚವನ್ನ ಕಡಿಮೆ ಮಾಡಬಹುದು ಮತ್ತು ಅತಿ ಹೆಚ್ಚು ಇನ್ಕಮ್ ಕೂಡ ಪಡೆಯಬಹುದು. ಸೊ ಇದು ಒಂದು. ಮತ್ತೀಗ ಕೊನೆಯಲ್ಲಿ ಈ ಅಜುಲನ ಪ್ರತಿ ಒಂದು ಜಾನುವಾರಿಗೆ ಎಷ್ಟೆಷ್ಟು ಗ್ರಾಮ್ ತಿನ್ನಿಸಬೇಕು ಒಂದು ದಿವಸಕ್ಕೆ ಹೇಳ್ತೀನಿ ನಿಮಗೆ. ಈ ಒಂದು ಜಾನುವಾರಿಗೆ ಒಂದು ಎಮ್ಮಿ ಅಥವಾ ಒಂದು ಆಕಳ ಇತ್ತಂತಂದ್ರೆ ಒಂದು ದಿವಸಕ್ಕೆ 1-2 ಕೆಜಿಯಷ್ಟು ಅಜುಲ ತಿನ್ನಿಸಬಹುದು. ತದನಂತರ ಕುರಿ ಮತ್ತು ಆಡುಗಳಿಗೆ 250-300 ಗ್ರಾಂನಷ್ಟು ಅಜುಲ ಒಂದು ದಿವಸಕ್ಕೆ ತಿನ್ನಿಸಬಹುದು. ಮರಿ ಇದ್ರೆ ಸ್ವಲ್ಪ ಕಡಿಮೆ ತಿನ್ನಿಸಬಹುದು, 100-150 ಗ್ರಾಂ. ವಯಸ್ಸಾಗಿರ್ತಂತ ಆಡುಗಳಿಗೆ 250-300 ಗ್ರಾಂನಷ್ಟು ತಿನ್ನಿಸಬಹುದು. ನಂತರ ಕೋಳಿಗಳ ಪ್ರಶ್ನೆ ಬಂದಾಗ, ಕೋಳಿಗಳಲ್ಲಿ 80-100 ಗ್ರಾಂನಷ್ಟು ಒಂದು ದಿವಸಕ್ಕೆ ನೀವು ಇದನ್ನ ಅಜುಲನ ಬಳಕೆ ಮಾಡ್ಕೋಬಹುದು. ಸುಮಾರಷ್ಟು ರೈತರಿಗೆ ನಾವು ಇದನ್ನ ಅಡ್ವೈಸ್ ಮಾಡಿದೀವಿ. ಆಮೇಲೆ ಸುಮಾರಷ್ಟು ರೈತರು ಏನಪ್ಪಾ ಅಂತಾರೆ, ಅಜುಲ ಬೆಳವಣಿಗೆ ಆಗಿದ್ಮೇಲೆ ಅದನ್ನ ನೇರವಾಗಿ ಕೋಳಿ ಮುಂದೆ ಅದನ್ನ ಚಲ್ ಬಿಡ್ತಾರ. ಸೊ ಸುಮಾರು ಕೋಳಿ ಬಂದು ತಾನಾಗಿ ಅದು ತಿಂದು ಅದನ್ನ ಜೀರ್ಣ ಮಾಡುತ್ತೆ. ಸೊ ಇದರಿಂದ ಒಟ್ಟಾರೆ ಈ ಅಜುಲ ಬಳಕೆಯಿಂದ ಒಂದು, ನಾವು ಕೂಡ ಇಲ್ಲಿ ಕೇಂದ್ರದಲ್ಲಿ ಇದರದ ಸಂಶೋಧನೆಯನ್ನು ಕೂಡ ನಾವು ಮಾಡಿದ್ದೀವಿ ಮತ್ತು ಇರತಕ್ಕಂತೆ ಬಹಳಷ್ಟು ವೈಜ್ಞಾನಿಕವಾಗಿ ಉಲ್ಲೇಖಗಳಿದ್ದಾವೆ. ಇದೇನಂತಂದ್ರೆ, ಈ ಅಜುಲ ಬಳಕೆಯಿಂದ ಜಾನುವಾರುಗಳಲ್ಲಿ 15-20% ಅಷ್ಟು ನಿಮ್ಮ ಪಶುಹಾರದ ಉಳಿತಾಯ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ನಿಮ್ದು ಖರ್ಚನ್ನ 15-20% ಕಡಿಮೆ ಮಾಡುತ್ತೆ. ಎರಡನೇದು, ನಮ್ಮ ಆಕಳ ಮತ್ತು ಎಮ್ಮಿಗಳಲ್ಲಿ ತಗೊಂಡಾಗ ನಾವು ಸಾಕೋದು ಅದನ್ನ ಪ್ರಮುಖವಾಗಿ ಹಾಲಿನಗೋಸ್ಕರ. ಹಾಲನ್ನ ಹೆಚ್ಚಿಗೆ ಮಾಡಬೇಕಂತಂದ್ರೆ ನಮಗೆ ಆಹಾರದಲ್ಲಿ ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕ ಅಂಶ ಜಾಸ್ತಿ ಬೇಕಾಗುತ್ತೆ. ಜೊತೆಯಲ್ಲಿ ಆಡು ಮತ್ತು ಕುರಿಗಳು ಸಾಕೋದು ಅತಿ ಕಡಿಮೆ ಸಮಯದಲ್ಲಿ ಅತಿ ಜಾಸ್ತಿ ತೂಕ ಬರಬೇಕಂತ ಸಾಕಿರ್ತೀವಿ. ಸೊ ಅದಕ್ಕೂ ಕೂಡ ತೂಕ ಜಾಸ್ತಿ ಬರಬೇಕಂತಂದ್ರೆ ಆಹಾರದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಬೇಕು. ಮುಂದುವರೆದು ಕೋಳಿಗಳಲ್ಲೂ ಕೂಡ ನಾವು ಜಾಸ್ತಿ ಕಡಿಮೆ ಸಮಯದಲ್ಲಿ ತೂಕ ಬರಬೇಕು ಮತ್ತು ಶೀಘ್ರವಾಗಿ ಮೊಟ್ಟೆ ಇಡಬೇಕು ಮತ್ತು ಮೊಟ್ಟೆ ಸಂಖ್ಯೆ ಜಾಸ್ತಿ ಆಗಬೇಕಂತಂದ್ರೆ ಅದಕ್ಕೂ ಕೂಡ ಪ್ರೋಟೀನ್ ಆಹಾರ ಬಹಳಷ್ಟು ಪ್ರಮುಖ. ಸೊ ಇದೆಲ್ಲ ಪರಿಗಣನ ನಾವು ಮಾಡಿದಾಗ ಅಜುಲ ಒಂದು ಪರ್ಯಾಯವಾಗಿ ಅಲ್ಟರ್ನೇಟಿವ್ ಆಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆಸಿಕೊಂಡು ಎಲ್ಲಾ ಜಾನುವಾರಿಗೆ ತಿನ್ನಿಸಿ ಅದರದ ಜಾನುವಾರುಗಳ ಸಾಮರ್ಥ್ಯಗಳನ್ನ ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಿ ನಾನು ಎಲ್ಲಾ ರೈತರಿಗೆ ನಾನು ಕೇಳೋದು, ಈ ಅಜುಲನ ಒಂದು ತೊಟ್ಟಿ ಅಂತ ಒಂದು ಕಂಪಲ್ಸರಿ ಒಂದು ಏನಪ್ಪಾ ಅಂತಂದ್ರೆ ಒಂದು ದನದ ಕೊಟ್ಟಿಗೆ ಇದೆ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ತೊಟ್ಟಿನ ಇದ್ರ ಅಜುಲ ಮಾಡ್ಕೊಳ್ರಿ. ಇದರಿಂದ ಬಹಳಷ್ಟು ನಿಮಗೆ ಸವಲತ್ತಾಗುತ್ತೆ, ಬಹಳಷ್ಟು ಲಾಭ ಆಗುತ್ತೆ ಅಂತ ಹೇಳ್ಕೊತಾ ನಾನು ಈ ರೈತರಿಗೆ ನಾನು ಇದೊಂದು ಕೇಳ್ಕೊತೇನೆ. ಅಡ್ಡಿ ಇಲ್ಲ, ಸಾಕಷ್ಟು ವಿಚಾರಗಳನ್ನ ತಾವು ಹೇಳಿದ್ರಿ. ಈಗ ಯಾರಾದರೂ ಇದ್ರ ಬಗ್ಗೆ ಕೇಳಬೇಕು ಅಥವಾ ನೋಡಬೇಕು, ಯಾವ್ದಾದ್ರು ಪ್ರತ್ಯಕ್ಷಕ್ಕೆ ನೋಡಬೇಕು ಅಂತಂದ್ರೆ ಕೇಂದ್ರದೊಳಗೆ ಈ ಒಂದು ಪ್ರಯೋಗವನ್ನ ತಾವು ಮಾಡಿ ತೋರಿಸ್ತಾ ಇದ್ರಿ, ಅಥವಾ ಯಾರಾದರೂ ರೈತರು ಇದನ್ನು ಮಾಡಿದಂತವರು ಅವರಿಗೆ ಒಂದು ಮಾದರಿಯಾಗಿ ಇಲ್ಲಿ ಅವರಿಗೆ ಅದನ್ನು ತೋರಿಸುವಂತಹದ್ದು ವ್ಯವಸ್ಥೆ ಆಗ್ತದನ ಹೆಂಗ? ಎಸ್, ಖಂಡಿತವಾಗ್ಲೂ ಯಾರೇ ರೈತರು ಕೂಡ ನಮ್ಮ ಬಿಜಾಪುರ ಆಯ್ತು ಸುತ್ತಮುತ್ತ ಎಲ್ಲ ಯಾವುದೇ ಜಿಲ್ಲೆಯಿಂದ ಬರುವುದಿದ್ದರೆ ಕೇಂದ್ರಕ್ಕೆ ಬರಬಹುದು. ಆಲ್ರೆಡಿ ನಮ್ಮ ಕೇಂದ್ರದಲ್ಲಿ ಅಜುಲ ಅದನ್ನ ತೊಟ್ಟಿಗಳು ಮಾಡ್ಕೊಂಡಿದ್ದೀವಿ, ಅದನ್ನ ನಾವು ನಮ್ಮ ಜಾನುವಾರುಗಳಿಗೆ ದಿನನಿತ್ಯ ತಿನ್ನಿಸ್ತಾ ಇದೀವಿ. ಸೊ ಅದನ್ನ ಪ್ರತ್ಯಕ್ಷಕವಾಗಿ ನಾವು ರೈತರು ಬಂದ್ರೆ ಅವರಿಗೂ ಕೂಡ ತೋರಿಸ್ತೀವಿ. ಜೊತೆಯಲ್ಲಿ ಅದನ್ನ ರೈತರಿಗೆ ಒಂದು ಮಾರುವಂತ ವ್ಯವಸ್ಥೆನೂ ಕೂಡ ಮಾಡಿದೀವಿ. 1 ಕೆಜಿಗೆ 200-250 ರೂಪಾಯಿನಂತೆ 1 ಕೆಜಿಗೆ ಮಾರ್ತಾ ಇದೀವಿ. ಸೊ ಅದನ್ನು ಕೂಡ ಬಂದು ಸ್ವೀಕರಿಸಬಹುದು. ಜೊತೆಯಲ್ಲಿ ಬಹಳಷ್ಟು ರೈತರಿಗೂ ಕೂಡ ನಮ್ಮ ಕೇಂದ್ರದಿಂದ ಈ ಅಜುಲನ ಮಾಡ್ಕೊಳ್ಳೋಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಬಹಳಷ್ಟು ರೈತರು ಅದಾರೆ, ನಾವು ನೀವು ಬಂದಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರದ್ದು ರೈತರದ್ದು ಕೂಡ ನಾವು ಕಾಂಟ್ಯಾಕ್ಟ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಇಲ್ಲಿ ಯಾರಾದರೂ ಇದ್ರ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತವಾಗ್ಲೂ. ರೈತ ಬಂದ್ರೆ ನಂದು ಹೆಸರು ಡಾಕ್ಟರ್ ಸಂತೋಷ್ ಶಿಂದೆ ಸರ್. ನಂದು ಮೊಬೈಲ್ ನಂಬರ್ 8799107090. ಆತ್ಮೀಯರೆ, ಈಗ ಡಾಕ್ಟರ್ ಶಿಂದೆ ಅವರು ಏನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8719107090. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅಜುಲ್ಲಾ ಕೃಷಿ ಇರಬಹುದು ಅಥವಾ ಒಟ್ಟಾರೆಯಾಗಿ ಪಶು ಪಾಲನೆ ಆಗಿರಬಹುದು, ಪಶುಗಳ ಆರೋಗ್ಯದ ಬಗ್ಗೆ ಆಗಿರಬಹುದು, ಇವನ್ನೆಲ್ಲ ತಾವು ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಸಿಂಧೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಅಜುಲ್ಲಾ ಕೃಷಿ ಬಗ್ಗೆ ಆಯಿತು ಮತ್ತು ಅಜುಲ್ಲಾ ಯಾವ ರೀತಿ ಮಹತ್ವದ ಆಹಾರವಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ದೀರಿ. ಬಹುಶಃ ನಮ್ಮ ರೈತರಿಗೆ ಇದೊಂದು ಹೊಸ ವಿಷಯವಾಗಿ ಕಾಣಿಸಬಹುದು. ಖರ್ಚು ಕಡಿಮೆ ಮಾಡಬೇಕು ಅನ್ನುವಂತಹ ರೈತರಿಗೆ, ತಮ್ಮ ಲಾಭವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ರೈತರಿಗೆ ಈ ಒಂದು ಅಜುಲ್ಲಾ ಯಾವ ರೀತಿ ತಾವು ಪಶುಪಾಲನೆ ಒಳಗೆ ಹೆಚ್ಚಿನ ಒಂದು ಖರ್ಚನ್ನ ಆಹಾರದ ಮೇಲೆ ಮಾಡ್ತಾ ಇರ್ತೀರಿ, ಅಲ್ಲಿ ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಏನದ, ಅದು ಬಹಳ ಪ್ರೋತ್ಸಾಹದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಬಹುದು. ಅಲ್ಲದೆ ಒಳ್ಳೆ ತೂಕ ಬರ್ತಾ ಅಂತ ಏನು ಹೇಳಿದ್ರಲ್ಲ ತಾವು, ಅದು ಕೂಡ ಬಹಳ ಮುಖ್ಯವಾದಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಅಜುಲ್ಲಾವನ್ನ ನಾವು ಬಳಸಿದ್ರೆ ನಮ್ಮ ಒಂದು ಲಾಭ ಕೂಡ ಹೆಚ್ಚಾಗ್ತದೆ, ಖರ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದೇನು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಇದೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರಿ. ನಮ್ಮ ರೈತರು ಪ್ರೇರಣೆ ತಗೊಂಡು ಈ ಒಂದು ಬದಲಾವಣೆಯನ್ನು ತಮ್ಮ ಪಶುಗಳ ಆಹಾರ ಪದ್ಧತಿಯೊಳಗೆ ಮಾಡಿಕೊಳ್ತಾರೆ ಅಂತೇಳಿ ಭಾವಿಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ರೈತರಿಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಅಜುಲ್ಲಾ ಬೇಸಾಯ ತಂತ್ರಜ್ಞಾನ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂತೋಷ್ ಶಿಂಧೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇನ್ನು ಮುಂದೆ ದ್ರಾಕ್ಷಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಸೋಮನಾಥ್ ಶಿವನಗೌಡ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಸೋಮನಾಥ್ ಶಿವನಗೌಡ ಬಿರಾದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಳೆದ 9 ವರ್ಷಗಳಿಂದ ದ್ರಾಕ್ಷಿ ಬೆಳೆ ಒಳಗೆ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ. ಅವರ ಅನುಭವಗಳನ್ನ ಕೇಳಿ ವಿಶೇಷವಾಗಿ ನಮ್ಮ ಯುವ ರೈತರಿಗೆ ಇದು ಪ್ರೇರಣೆ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ನಮಸ್ಕಾರ ಸೋಮನಾಥ್ ಅವರೇ. ನಮಸ್ಕಾರ ಸರ್. ನಾವೀಗ 9 ವರ್ಷಗಳಿಂದ ದ್ರಾಕ್ಷಿ ಬೆಳೀತಾ ಇದೀವಿ ಸರ್. ಈ 2-3 ವರ್ಷನಾಗ ಬಹಳ ಕಷ್ಟದಾಯಕ ಕೃಷಿಯಾಗಿದೆ ಸರ್ ದ್ರಾಕ್ಷಿ ಕೃಷಿ. ಒಂದು ಮಾರುಕಟ್ಟೆ ನಿಯಂತ್ರಣ ಇಲ್ಲ ದ್ರಾಕ್ಷಿ ಬೆಳೆಗಾರರಿಗೆ, ಒಂದು ಫೆಸ್ಟಿಸೈಡ್ ಮತ್ತು ಪೆಂಗಿಸೈಡ್ ನಲ್ಲಿ ರೇಟಿನ ನಿಯಂತ್ರಣ ಇಲ್ಲ. ಆ ತೊಂದರೆಯಲ್ಲಿ ರೈತರು ಬಹಳ ಸಮಸ್ಯೆಗೀಡಾಗ್ತಾ ಇದ್ದಾರೆ ಸರ್. ಏನಾಗಿದೆ ಈಗ ವಿದೇಶಿ ಕಂಪನಿಗಳ ಮೂಲ ಔಷಧಿ ಗುಣಗಳು ಏನಾಗಿದೆ ಇದನ್ನ ಹೊಡೆದ್ರೆ ಮಾತ್ರ ಬರುವಂಗ ವಿದೇಶಿ ಕಂಪನಿಗಳು ರೂಪಿಸಿಬಿಟ್ಟಿದ್ದಾವೆ. ರೈತನ ಜೇಬಿನಲ್ಲಿ ರೊಕ್ಕ ಉಳಿತಾ ಇಲ್ಲ. ಯಾಕಂದ್ರೆ ಇವತ್ತಿನ ಮಾರ್ಕೆಟ್ ಅಂಡರ್ ರೈತರು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಪೆಸ್ಟಿಸೈಡ್ ಪೆಂಗಿಸೈಡ್ ಬಳಸಲಿಕ್ಕರ ಕೃಷಿನ ಆಗ್ಲಾರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಯಾವ FMC ಕಂಪನಿಗಳು. ಅದರ ನಿಯಂತ್ರಣ ಬಹಳ ಪ್ರಮುಖವಾದ ಪಾತ್ರ ಐತಿ. ಈಗ ನಾವು ಕಡಿಗೆ ಮಿಕ್ಕಿ ಸಲ ಮಳೆಗಾಲದಾಗ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಬ್ಯಾಕ್ಟೀರಿಯಾಸ್ಗಳನ್ನ KSP PSP ಹೊಡೋದ್ರಿಂದ ನಿಯಂತ್ರಣ ಬಂತು ಪ್ಲಾಟ್ಗಳು. ಯಾವುದೇ ಫಂಗಿಸೈಡ್ ಪೆಸ್ಟಿಸೈಡ್ ಮಳೆಯಲ್ಲಿ ನಿಯಂತ್ರಣಕ್ಕೆ ಬರಲಿಲ್ಲ ಸರ್. ಅದು ಒಂದು ದೊಡ್ಡ ಸಮಸ್ಯೆ ಸರ್ ಭಾರತ ದೇಶದಲ್ಲಿ. ಇದರ ನಿಯಂತ್ರಣ ಬಹು ಮುಖ್ಯವಾದ ಪ್ರಗತಿಯಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು ಸರ್ ಇದ್ರ ಬಗ್ಗೆ. ಅಂದ್ರೆ ರೈತರು ಅನಿವಾರ್ಯವಾಗಿ ಈ ಪೀಡನಾಶಕಗಳನ್ನು ಉಪಯೋಗ ಮಾಡಲೇಬೇಕು, ಅದ್ರ ಮೇಲೆ ಅವ್ರು ಖರ್ಚು ಮಾಡಲೇಬೇಕು, ಇಲ್ಲಂತಂದ್ರೆ ನಡೆಯಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಹಾ, ಅದ ಹೆಂಗಾಗ್ಬಿಟ್ಟಿದ್ದಾರೆ ಸರ್, ಇದನ್ನ ಹೊಡೆದ್ರನ್ನ ಬರತ್ತ. ಅದರಲ್ಲಿ ಅಂತ ಜೀನ್ಸ್ ಡೆವಲಪ್ ಮಾಡಿದ್ದಾರೆ ಸರ್ ಕಂಪನಿಗಳು, FMC ಕಂಪನಿಗಳು ಏನ್ ಮಾಡಿದ್ದಾವೆ, ಆ ಔಷಧಿಯ ಬಳಸಲಿಲ್ಲ ಅಂದ್ರೆ ಬರುವುದಿಲ್ಲ ಅನ್ನುವಂತ ಪರಿಸ್ಥಿತಿಗೆ ತಂದಿಟ್ಟಿದೆ. ಅದನ್ನ ನೆಕ್ಸ್ಟ್ ಬಳಸುವಂತ ಪರಿಸ್ಥಿತಿಗೆ ಬರಲೇಬೇಕು ರೈತರು. ಆ ರೀತಿ ಆ ಕಂಪನಿಯವರು ಅದರಲ್ಲಿ ಅಂತ ಕೆಮಿಕಲ್ ಯೂಸ್ ಮಾಡಿ ಡ್ರಗ್ಸ್ ಅಂತೀವಲ್ಲ ಆ ಟೈಪ್ ಅದನ್ನ ಅಡಾಪ್ಟ್ ಮಾಡಿದ್ದಾರೆ ಬೆಳೆಯನ್ನು. ಈಗಿನ ಬೆಳೆ ಸುಧಾರಿತ ತಳಿಗಳ ಮುಖಾಂತರ ಆಗಿರ್ಬೋದು ಅದನ್ನ ಏನ್ ಮಾಡಿ ಆ ಬೆಳೆಗಳಿಗೆ ಅದು ಹೊಡಿಲಿಕ್ಕಂದ್ರೆ ಉಪಯೋಗನ ಬೆಳೆನ ಬರಲಾರ್ದಂಗ ಸ್ಥಿತಿಗೆ ತಂದಿಟ್ಟಿದ್ದಾರೆ ಸರ್. ಅದರ ಸರ್ಕಾರ ಅದನ್ನ ಪ್ರಮುಖವಾಗಿ ತೆಗೆದುಕೊಂಡು ತಾಂತ್ರಿಕತೆಯ ಮಾರ್ಗದರ್ಶನದ ಮುಖಾಂತರ ಅದನ್ನ ಪರಿಶೀಲನೆ ಆಗುವಂತ ತಂತ್ರಜ್ಞಾನ ಇಂಡಿಯಾದಾಗ ಆಗ್ಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ದು ಸರ್. ಈಗ ದ್ರಾಕ್ಷಿ ಒಳಗೆ ಸುಮಾರು 9 ವರ್ಷಗಳ ಅನುಭವ ತಮಗದ, ಯಾವ ರೀತಿ ನೀವು ಶುರು ಮಾಡಿದ್ರಿ ಮತ್ತೆ ಯಾವ ರೀತಿ ಈಗ ಸದ್ಯದ ಮಟ್ಟಿಗೆ, ಯಾಕಂದ್ರೆ 9 ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನ ಇತ್ತು ಮತ್ತೆ ಈಗಿನ ಒಂದು ಸಮಯದೊಳಗೆ ಯಾವ ರೀತಿ ತಾವು ಯೋಜನೆ ಮಾಡಿಕೊಂಡು ದ್ರಾಕ್ಷಿ ಬೆಳೆ ಒಳಗೆ ಮೊದಲೆಷ್ಟು ಇಳುವರಿ ಬರ್ತಿತ್ತು ಅದಕ್ಕಿಂತ ಹೆಚ್ಚಿಗೆ ಇಳುವರಿ ತಗೊಳ್ಳುವಂತಹ ಒಂದು ತಂತ್ರಜ್ಞಾನ ಯಾವ ರೀತಿ ತಾವು ಅಳವಡಿಸಿಕೊಂಡು ಇಲ್ಲಿ ತನಕ ಬಂದಿರಿ ಅಂತ? ಸರ್, ಈಗ ಬಹಳಷ್ಟು ತಂತ್ರಜ್ಞಾನ ಬಂದಿದ್ದಾರೆ ಸರ್. ನಮಗ ಮುಂಜಾನೆ ಯಾವ ರೋಗ ಬರ್ತೈತಿ, ಸಂಜೆಕ್ಕೆ ಯಾವ ರೋಗ ಬರುತ್ತೆ ಅಂತ ಟೆಕ್ನಾಲಜಿ ಬೇಸಿಕ್ ಮಷಿನ್ಗಳು ಬಂದಾರ, ಪಾಸಾ ಅಂತ ಹೇಳಿ ಮಷಿನ್ ಕೂರಿಸಿ ಸರ್ ತೋಟದಾಗ. ಅದರ ಮುಖಾಂತರ ನಾವು ರೋಗದ ನಿಯಂತ್ರಣದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸರ್, ಇಲ್ಲ ಅಂತ ಇಲ್ಲ. ಅದು ಬಹಳ ಉಪಯುಕ್ತವಾಗಿ ಆಗಿದೆ ಸರ್ ರೈತರಿಗೆ. ಅದು ನಮ್ಮ ವಾತಾವರಣದಲ್ಲಿ ಎಷ್ಟು ಅವರ್ಸ್ ಅಲ್ಲಿ ಮಳೆ ಬರುತ್ತೆ, ಈ ತಾಂತ್ರಿಕವಾಗಿ ಮೊಬೈಲ್ಗಳ ಮುಖಾಂತರ ಗೊತ್ತಾಗತ್ತೆ ಸರ್. ನಮ್ಮ ಮೊಬೈಲ್ ಮುಖಾಂತರ ಬೆಳಿಗ್ಗೆ ಎಷ್ಟು ನೀರು ಕೊಡಬೇಕು, ಎಷ್ಟು ಲೀಟರ್ ತೇವಾಂಶಗಳ ಗುಣಮಟ್ಟ ಐತೆ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಬಹುದು ಅಂತ ತಂತ್ರಜ್ಞಾನ ಈಗ ನಾವು ಅಳವಡಿಸಿಕೊಂಡಿವಿ ಸರ್. ಅದನ್ನ ಅದು ಈಗ ಸ್ಪ್ರೇ ಗ್ರೇಡ್ ಅಲ್ಲಿ ಸರ್, ಈಗ ನಾವು ದ್ರಾಕ್ಷಿ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಬರುವುದಿಲ್ಲ ಸರ್. ಸ್ಪ್ರೇನು ಅತಿ ಮುಖ್ಯವಾಗಿ ಅದರಲ್ಲಿ ತಂತ್ರಜ್ಞಾನ ಮುಂದುವರೆದ ಸರ್. ಸ್ಪ್ರೇ ಅಲ್ಲಿ ಈಗ ಮಿತ್ರಾದವರು ಔಷಧ ಹಾಕಿ ಅಂತವಂತ ಬಂದವ್ರು ಸರ್, ಅವು ಬಹಳ ಮಹತ್ವದ ಕೆಲಸ ಮಾಡಕ್. ಈಗ ತೇವಾಂಶಗಳ ಮೂಲ ಹೆಂಗ ಅಂದ್ರೆ ಒಂದ್ ಮಷಿನ್ ಕುಂದರ್ಸ್ಬಿಟ್ಟಿವನ್ ಸರ್, ಎಷ್ಟು ಲೀಟರ್ ನೀರು ಕೊಡಬೇಕು, ಈ ತೇವಾಂಶ ಆ ರೀತಿ ಎಷ್ಟು ಪರ್ಸೆಂಟೇಜ್ ಎಷ್ಟು ಕೊಡ್ಬೇಕು ಅನ್ನುವಂಥದ್ದು ಗೊತ್ತಾಗಕ್ ಆ ಪಾಸಾ ಮಷಿನ್ ಇದರಿಂದ ಅದನ್ನು ನಾವು ಬಳಸಿದೀವಿ ಸರ್. ಅಂದ್ರೆ ಏನು ನಿಮ್ಮ ಹೊಲದೊಳಗೆ ಅದನ್ನ ಮಷಿನ್ ಅನ್ನ ಇನ್ಸ್ಟಾಲ್ ಮಾಡಿ ಅದ್ರ ಮುಖಾಂತರ ನಿಮಗೆ ಒಂದು ಮಾಹಿತಿ ಮೊಬೈಲ್ ಬರುವಂತಹ ಒಂದು ಮಾಹಿತಿ ಅದ, ಇದ್ರ ಸರ್ವಿಸ್ ಯಾರು ಕೊಡ್ತಾ ಇದ್ದಾರೆ ನಿಮಗೆ? ಆ ಕಂಪನಿಯವ್ರು ಕೊಡ್ತಾರೆ ಸರ್. ಅದು ನಮ್ಮ ಮೊಬೈಲ್ಗೆ ಮೆಸೇಜ್ ಕೊಡುತ್ತೆ ಸರ್, ಈಗ ನಿಮ್ಮ ತೇವಾಂಶ ಕಮ್ಮಿ ಆಗ್ತದೆ, ಮೋಟರ್ ನೀರು ಕೊಡಿ, ಮತ್ತೆ ಈ ವಿಂಡಿಂದ ಈ ರೋಗ ಬರುತ್ತೆ, ಈ ವಿಂಡಿಂದ ಈ ರೋಗ ಬರುತ್ತೆ ಅನ್ನೋದು ಡೈಲಿ ಇಂಟಿಮೇಶನ್ ಕೊಡುತ್ತೆ ಸರ್. ಅದು ಅದರಿಂದ ಇಳುವರಿ ಸರ್ ಫೇಲ್ ಆಗ್ತಾ ಇಲ್ಲ ಸರ್. ಆದರೂ ಈ ಅಕಾಲಿಕ ಮಳೆ ಬಹಳ ರೈತರಿಗೆ ತೊಂದರೆ ಆಗ್ತಾ ಇದೆ ಸರ್. ಮಳೆ ವಾತಾವರಣ ಈ ಸಲ ಅಂತ ರೈತರು ಬಹಳ 60% ರೈತರು ದ್ರಾಕ್ಷಿಯಲ್ಲಿ ಹಾಳಾಗಿದ್ದಾವೆ ಸರ್. ಇನ್ಸೂರೇಷನ್ ಕಂಪನಿಗಳು ಏನಾಗ್ತಾ ಇವೆ ಸರ್, ಅದನ್ನ ಕೂಲಂಕಷ ಪರಿಶೀಲನೆ ಮಾಡುವಂತದಾಗ್ಲಿ ಅದ ಆಗ್ತಾ ಇಲ್ಲ ಸರ್ ಇನ್ಸೂರೇಷನ್ ಕಂಪನಿ ವತಿಯಿಂದನು. ಈಗ ನಾವು ರೈತರು ಹಾಳಾದೇವ್ ಅಂದ್ರೆ ನಮಗೆ ಪರಿಹಾರ ಇನ್ಸೂರೇಷನ್ ಕಟ್ಟಿರ್ತೀವಿ ಸರ್. ಅದ್ರ ಶೀಘ್ರಗತಿಯಲ್ಲಿ ಅದನ್ನ ತನಿಖೆ ಮಾಡಿ ಅದ್ರ ವರದಿ ಸರ್ಕಾರಕ್ಕೆ ಸಲ್ಲಿಸುವಂತದ್ದು ಆಗ್ತಾ ಇಲ್ಲ ಸರ್. ಇದು ಒಂದು ನಮ್ಮ ರೈತರ ಬೇಡಿಕೆ ಇದೆ ಸರ್. ಈ ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಇದು ಕಟ್ಟಿರ್ತೀವಿ ಸರ್, ಅದು ರೈತರಿಗೆ ತಲುಪಬೇಕಾದ್ರೆ ಅದರ ವೀಕ್ಷಣೆಗಳ ಹಾಳಾದಂತ ಬೆಳೆಗಳ ವೀಕ್ಷಣೆ ಆಗ್ತಾ ಇಲ್ಲ ಸರ್. ಅದು ಒಂದು ಬಹುಬೇಡಿಕೆ ಆದ ಕೆಲಸ ಸರ್ ಈ ಸರ್. ಅಂದ್ರೆ ಸಾಕಷ್ಟು ಸವಾಲುಗಳದಾವ, ಅದರೊಳಗೆ ಮಾನವ ನಿರ್ಮಿತ ಸವಾಲುಗಳು ಸಹಿತ ಈಗ ಮುಖ್ಯವಾಗಿ ಕೇಂದ್ರೀಕೃತ ಆಗಬೇಕು, ಅವುಗಳಿಗೆ ಪರಿಹಾರ ಉಪಾಯಗಳನ್ನ ಕೊಡಿಸಬೇಕು ಅನ್ನುವಂತಹ ಒಂದು ವಿಚಾರ ತಾವು ಹೇಳ್ತಾ ಇದ್ದೀರಿ. ಈಗ ನಿಮ್ಮದೇ ಒಂದು ಅನುಭವದ ಪ್ರಕಾರ ಈಗ ನೀವು ಎಷ್ಟು ಇಳುವರಿಯನ್ನ ಮೊದಲಿನ ದಿನಗಳಲ್ಲಿ ಎಷ್ಟು ತಗೊಳ್ತಾ ಇದ್ರಿ, ಈಗಿನ ದಿನಗಳಲ್ಲಿ ಎಷ್ಟು ಇಳುವರಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ? ನಾವೀಗ ಪ್ರತಿ ಎಕರೆಗೆ ಸರಾಸರಿ 4 ಟನ್ ಮನುಕನ್ ಪಡಿತೀವಿ ಸರ್ ಬೇದಾನ. ಮತ್ತೆ ಪ್ರತಿ ಎಕರೆಗೆ ಮಾರ್ಕೆಟ್ 20-25 ಟನ್ ಮಾರುಕಟ್ಟೆಗೆ ನಾವು ಕಾಯಿ ಒದಗಿಸ್ತೀವಿ ಸರ್. ಅಷ್ಟು ನಮ್ಗೆ ಇಳುವರಿ ಬರ್ತಾ ಇದೆ ಸರ್. ಈ ಮಳೆ ಪ್ರಮಾಣ ಈ ವರ್ಷ ಹೆಚ್ಚಾಗಿರೋದ್ರಿಂದ ಇಳುವರಿ ಕುಂಠಿತ ಆಗಿದೆ. ಈ ವರ್ಷ ನಮ್ಗೆ ಪ್ರತಿ ಎಕರೆಗೆ 2.5-3 ಟನ್ ಭೇದಾನಾಗಿದೆ ಸರ್. 15-10 ಟನ್ ಮಾರ್ಕೆಟ್ಗೆ ಮಾಲು ಬಂದಿದೆ ಸರ್ ನಮ್ದು ಈ ಸಲ. ಈ ಮಳೆಯನ್ನು ಭಾಳ ತೊಂದರೆ ಮಾಡಿದೆ ಸರ್ ಈ ಸಲ. ಅಂದ್ರೆ ಅಕಾಲಿಕವಾಗಿ ಈಗೇನು ಇಂಥ ನೈಸರ್ಗಿಕ ವಿಕೋಪಗಳು ಆಗ್ತಾವಲ್ಲ, ಇದಕ್ಕೆ ನಾವು ಇದನ್ನ ಎದುರಿಸೋದಕ್ಕೆ ನಾವು ಏನು ತಯಾರಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ದೀರಾ? ನೀವಂತೂ ಉಪಯೋಗ ಮಾಡ್ತಾ ಇದ್ದೀರಿ, ಹವಾಮಾನ ವರದಿಯನ್ನು ಆಧರಿಸಿ ನೀವು ಕೃಷಿ ಮಾಡಬಹುದು, ನೀವು ಒಬ್ರು ಅಥವಾ ಕೆಲವು ರೈತರು ಮಾಡಬಹುದು, ಯಾರು ಅನುಕೂಲಸ್ಥರಿದ್ದಾರೆ ಅವ್ರು ಮಾಡಬಹುದು. ಉಳಿದಂತವರು ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಅವರು ಹೆಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದರೂ ತಾವು ಅವರಿಗೆ ತಿಳಿಸಿ ಹೇಳೋದಾಗ್ಲಿ ಅಥವಾ ಅವರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯ ಏನಾದರೂ ಅದು ನಡೀತಾ ಇದೆ ಹೆಂಗಂತ ಸರ್? ಈಗ ಅವು ಕಂಪನಿಗಳ ಪಾಸ್ ಆಗ್ತಿದೆ, ಅದಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ಬೇಕು ಸರ್. ಮೊದಲ ಈ ಅದನ್ನ ಬಳಸೋದ್ರಿಂದ ಒಂದು ವಿದ್ಯುತ್ ಉಳಿತದೆ ಸರ್, ಒಂದು ಔಷಧಿ ಪೆಸ್ಟಿಸೈಡ್ ಪಂಗಿಸೈಡ್ಗಳ ನಿಯಂತ್ರಣ ಆಗತ್ತೆ ಸರ್, ಮತ್ತು ಅದರಿಂದ ಭಾಳ ಪ್ರಮುಖವಾಗಿ ಬೆಳೆ ಇಳುವರಿನು ಹೆಚ್ಚುತ್ತೆ ಸರ್. ನಮಗೆ ಮಳೆ ಬರೋದು ಹೇಳುತ್ತೆ, ತೇವಾಂಶದ ಬಗ್ಗೆ ಮಾಹಿತಿ ಕೊಡುತ್ತೆ, ರೋಗದ ಮಾಹಿತಿ ಕೊಡುತ್ತೆ. ಅದನ್ನು ಸರ್ಕಾರ ರೈತರಿಗೆ ಸಬ್ಸಿಡಿ ಮೂಲಕ ಕೊಟ್ಟು ಪ್ರತಿ ರೈತರಿಗೆ ಅದನ್ನು ಒದಗಿಸುವಂಥ ಕೆಲಸ ಆಗಲಿ ಅಂತೇಳಿ ನಮ್ಮ ಬೇಡಿಕೆ ಸರ್. ಅದನ್ನು ರೈತರು ಅದನ್ನು ಬಳಸ್ಬೇಕು ಸರ್. ತಂತ್ರಜ್ಞಾನ ಬಳಸೋದ್ರಿಂದ ಭಾಳ ಉಪಯೋಗ ಆಗುತ್ತೆ ಸರ್, ಔಷಧನೀಯ ಉಳಿತ ಮತ್ತು ಮಾನವ ಶ್ರಮನೂ ಉಳಿಯುತ್ತೆ ಸರ್ ಅದರಿಂದ, ಮತ್ತು ಬೆಳೆ ಹಾನಿಯಾಗೋದು ತಪ್ಪಿಸ್ಬೋದು ಸರ್ ಅದರಿಂದ. ಈಗ ತಾವು ಆಗಲೇ ಹೇಳಿದ್ರಿ ಏನಂದ್ರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಏನು ಸಲಹೆ ತಗೊಂಡಿವಿ ಅದರಿಂದ ನಮಗೆ ಬಹಳ ಅನುಕೂಲ ಆಯಿತು, ಮತ್ತೆ ಏನು ಬೆಳೆಗಳ ರೋಗಗಳನ್ನು ಎದುರಿಸಲು ಬಹಳ ಅನುಕೂಲ ಆಯಿತು ಅನ್ನುವಂತಹ ಒಂದು ವಿಚಾರ ಹೇಳಿದ್ರಿ. ಅದೇ ರೀತಿಯಾಗಿ ಏನು ನೈಸರ್ಗಿಕ ವಿಕೋಪಗಳು ಇರ್ತಾವ, ಅವುಗಳನ್ನು ಎದುರಿಸುವಲ್ಲಿ ಏನು ವಿಶ್ವವಿದ್ಯಾಲಯಗಳು ಹವಾಮಾನ ಮುನ್ಸೂಚನೆ ಕೊಡ್ತಾ ಇದ್ದಾವೆ, ಅದನ್ನು ಸಂಪೂರ್ಣವಾಗಿ ಎಲ್ಲಾ ರೈತರಿಗೆ ಮುಟ್ಟಿಸುವಂತಹ ಒಂದು ಕೆಲಸ ಅವು ಕೂಡ ಮಾಡ್ತಾ ಇದ್ದಾವೆ. ಇಂಥ ಒಂದು ಮಾಹಿತಿಯನ್ನು ತಗೊಂಡು ನಮ್ಮ ರೈತರು ಯಾಕೆ ಸಶಕ್ತ ಆಗಬಾರದು ಅನ್ನುವಂತಹ ಒಂದು ವಿಚಾರ ಸರ್? ಅದು ಪ್ರತಿ 25 ಕಿಲೋಮೀಟರ್ಗೊಮ್ಮೆ ಹವಾಮಾನ ಚೇಂಜ್ ಆಗುತ್ತೆ ಸರ್. ಪ್ರತಿ 25 ಕಿಲೋಮೀಟರ್ಗೊಮ್ಮೆ ಚೇಂಜ್ ಆಗೋದ್ರಿಂದ ಸರ್ ರೈತರಿಗೆ ತಮ್ಮ ಒಳಗ ಈ ಘಟಕಗಳನ್ನು ಕುಂದರ್ಸ್ಕೊಳ್ಳೋದು ಬಹಳ ಮುಖ್ಯ ಸರ್. ಯೂನಿವರ್ಸಿಟಿ ಅವ್ರು ಕೊಡುವಂತ ಮಾಹಿತಿ ಏನಾಗಿರುತ್ತೆ ಸರ್, ಪ್ರತಿ 25-30 ಕಿಲೋಮೀಟರ್ಗೊಂದು ಆಗೋದ್ರಿಂದ ಜನರಲ್ ಇರುತ್ತೆ ಸರ್. ಅದರಿಂದ ಅಷ್ಟು ಉಪಯೋಗ ಏನಾಗುತ್ತೆ, ಇದನ್ನ ನಾವು ಸ್ವಂತಕ್ಕೆ ಬಳಸೋದು ಬಹಳ ಮುಖ್ಯ ಆಗಿದೆ ಸರ್. ಅಂದ್ರೆ ಪ್ರತಿ ಒಬ್ಬ ರೈತರು ತಮ್ಮ ಹೊಲದೊಳಗ ಇಂಥ ಒಂದು ಮಷೀನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಸ್ಥಾಪನೆ ಮಾಡ್ಕೊಂಡ್ರೆ ಅವರಿಗೆ ನೇರವಾಗಿ ಮಾಹಿತಿ ಮುಟ್ಟಿ ಅವರು ತಮ್ಮ ಹೊಲದೊಳಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಗೊತ್ತಾಗ್ತದೆ ಅಂತೀರಿ? ಹೌದು ಸರ್, ಅದನ್ನ ಬಳಸೋದ್ರಿಂದ ನಾವು ಬಹಳ ಅನುಕೂಲ ಆಗೈತೆ ನೋಡ್ರಿ ಸರ್. ಈಗಿಂದ ಜಯಮಾನದಾಗ ಅವು ಭಾಳ ಟೆಕ್ನಾಲಜಿ ಮುಂದುವರೆದಲ್ಲ ಸರ್, ಅದರಿಂದ ನಮಗೆ ರೋಗ ರುಜಿನಗಳು ಭಾಳ ಕಮ್ಮಿ ಆಗ್ಯಾವ ಸರ್ ನಾವು ಅದನ್ನು ಬಳಸೋದ್ರಿಂದ. ಅದನ್ನು ಪ್ರತಿಯೊಬ್ಬ ರೈತರು ಬಳಸಲಿ ಅಂತ ನನ್ನ ಸಲಹೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಏನದಲ್ಲ, ಇದಕ್ಕೆ ತಾವು ಎಷ್ಟು ಖರ್ಚು ಮಾಡ್ತಾ ಇದ್ರಿ, ಇದ್ರ ಮೇಲೆ ಎಷ್ಟು ಖರ್ಚಾಗ್ತದೆ, ಒಬ್ಬ ರೈತರಿಗೆ ಎಷ್ಟು ಖರ್ಚಾಗತ್ತಂತೀರಿ? ಪ್ರತಿಯೊಬ್ಬ ರೈತರಿಗೆ 50-60 ಸಾವಿರ ಇತ್ತು ಸರ್. ಈಗ ಅದು ಕಂಪ್ನಿಯವ್ರ ಬೇಡಿಕೆ ಹೆಚ್ಚಾದಂಗೆ 80,000 ತನ ಮಾಡಿದ್ರು ಸರ್. ಪ್ರಥಮವಾಗಿ ಅವರು 45,000 ಕುಂದರ್ಸಿದ್ರು ಸರ್, ಈಗ ಅದನ್ನು 80,000 ತನ ಒಯ್ದಿದ್ದಾರೆ ಸರ್. ಅದರ ಸರ್ಕಾರದ ಸಬ್ಸಿಡಿ ಕೊಟ್ಟು ರೈತರಿಗೆ ಅದನ್ನು ಅನುವು ಮಾಡಿಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಅಂದ್ರೆ ಒಂದು ವರ್ಷಕ್ಕೆ 50-80,000 ರೂಪಾಯಿ ಇದ್ರ ಮೇಲೆ ಖರ್ಚಾಗ್ತಾ ಇಲ್ಲ ಸರ್. ಒಮ್ಮೆ ಖರೀದಿ ಮಾಡಾಗೊಮ್ಮೆ 80,000 ರೂಪಾಯಿ ಖರ್ಚಾಗುತ್ತೆ, ಮೇಂಟೆನೆನ್ಸ್ ಒಂದು 2-3 ಸಾವಿರ ರೂಪಾಯಿ ಬರ್ತದೆ ಪ್ರತಿ ವರ್ಷ ಖರೀದಿ ಟೈಮ್ದಾಗ ಅಷ್ಟೇ ಸರ್ ಅದನ್ನು. ಈಗ ಇಂಥ ಒಂದು ವ್ಯವಸ್ಥೆ ಏನದಲ್ಲ, ಬಹಳ ತಾವು ಹೇಳುವ ಪ್ರಕಾರ ಅಗದಿ ಪರಿಣಾಮಕಾರಿಯಾದಂತಹ ಒಂದು ವ್ಯವಸ್ಥೆ, ಇದನ್ನ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅನ್ನುವಂತ ಒಂದು ವಿಚಾರ ಮಾಡ್ತಾ ಇದ್ರಲ್ಲ. ಈಗ ದ್ರಾಕ್ಷಿ ಬೆಳೆಗಾರರ ಸಂಘಗಳದಾವ, ಆಮೇಲೆ ರೈತರ ಉತ್ಪಾದಕ ಕಂಪನಿಗಳದಾವ, ಅವುಗಳ ಮೂಲಕ ಇದನ್ನ ಏನಾದರೂ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯದಾನ ಹೆಂಗಂತ? ಹಾ, ಮಾಡ್ಬೋದು ಸರ್. ಬಲ್ಕಾಗಿ ರೈತ ಉತ್ಪಾದಕನ ಕಂಪನಿ ಮುಖಾಂತರ ನಾವು ವಿಚಾರ ಮಾಡಿವಿ ಸರ್. ಒಂದು 20-25 ರೈತರಿಗೆ ಅದನ್ನು ಬಲ್ಕಾಗಿ ಖರೀದಿ ಮಾಡೋದ್ರಿಂದ 4-5 ಸಾವಿರ ರೂಪಾಯಿ ಕಮ್ಮಿ ಸಿಗುತ್ತೆ ಸರ್. ಕಂಪ್ನಿಗಳು ಬಾರ್ಗನ್ ಮಾಡಿಕೊಡುವಂಥದ್ದು ಅದು ವಿಚಾರ ಮಾಡ್ತಾ ಇದ್ದೀವಿ ಸರ್ ಈ ಹಂತದಾಗ. ಅದು ನಮ್ಮ ಕಂಪ್ನಿಯಿಂದ, ನಮ್ದು ಬಸವನ್ ಬಾಗೇವಾಡಿ ಫಾರ್ಮರ್ ಫರ್ಟಿಲೈಸರ್ ಕಂಪನಿ ಅಂತಿದೆ ಸರ್ ರೈತರದು, ಆ ಕಂಪ್ನಿಯಿಂದ ವಿಚಾರ ಮಾಡಿದ್ವಿ ಸರ್. ವೈಯಕ್ತಿಕವಾಗಿ ಅಂತೂ ತಾವು ಇದ್ರ ಬಗ್ಗೆ ಸಾಕಷ್ಟು ತಮಗೆ ಒಂದು ಜ್ಞಾನ ಇದೆ, ಅದನ್ನು ನೀವು ಬಳಸಿಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬ ರೈತನೂ ಈ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಅವರಿಗೆ ಐಡಿಯಾ ಅದ ಏನಂತ? ಹಾ, ಗೊತ್ತಿದೆ ಸರ್. ಕಂಪ್ನಿಯವರು ದೊಡ್ಡ ದೊಡ್ಡ ರೈತರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ ಸರ್. ಅದರ ವಿಡಿಯೋಗಳನ್ನು ಹರಿಬಿಡ್ತಾ ಇದಾರೆ ಸರ್. ಅದ್ರ ರೈತರು ಉಪಯೋಗ ತೋತಾ ಇದಾರೆ ಸರ್, ಅದನ್ನು ಖರೀದಿ ಮಾಡ್ತಾ ಇದ್ದಾರೆ. ಈಗ ಏನು ತಾವು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಮನುಕ ಸುಮಾರು 1 ಎಕರೆಗೆ 4 ಟನ್ ತಾವು ಮನುಕ ಉತ್ಪಾದನೆ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಹೆಚ್ಚು ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯತನ ಹೆಂಗೆ ಮುಂದಿನ ದಿನಗಳಲ್ಲಿ? ತಗೋಬೋದು ಸರ್. 4 ಟನ್ಕಿಂತ ಹೆಚ್ಚಿ ತೊಗೊಂಡ್ಗಳು ಏನಕ್ಕತಿ, ಕ್ವಾಲಿಟಿ ಒಳಗೆ ಡಿಫ್ರೆನ್ಸ್ ಬರುತ್ತೆ ಸರ್. 4 ಟನ್ ತೊಗೊಳೋದ್ರಿಂದ ಕ್ವಾಲಿಟಿ ಪರ್ಫೆಕ್ಟ್ ಇರುತ್ತೆ ಸರ್. ರೇಟ್ ಅದರಲ್ಲಿ ಅದು ನಮಗೆ ಸಮರ್ಪಕವಾಗಿ ಸಿಗ್ತದೆ ಸರ್. 5 ಟನ್ ಬೆಳೆದವರು ಇದ್ದಾರೆ ಸರ್, ನಾವು ನೋಡಿವು ಸರ್. ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರುತ್ತೆ ಸರ್, ಅದು ಪ್ರಾಬ್ಲಮ್ ಬರುತ್ತೆ ಮಾರ್ಕೆಟಲ್ಲಿ. ರೇಟಲ್ಲಿ ಕಮ್ಮಿಯಾಗಿ ಅಷ್ಟೇ ದುಡ್ಡು ಸಿಗುತ್ತೆ ಸರ್. ಇದು 4 ಟನ್ ಬೆಳೆದ್ರಿಂದ ಕ್ವಾಲಿಟಿ ಮನಕ್ಕಾಗತ್ತೆ ಸರ್, ಅದರಷ್ಟೇ ಹಣ ಸಂಪಾದನೆ ಮಾಡ್ಬೋದು ಸರ್. ಈಗ ಇದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಯಾವ ರೀತಿ ಅದ, ಇನ್ನೂ ಇದ್ರೊಳಗೆ ಸುಧಾರಣೆ ಆಗಬೇಕು ಅಥವಾ ಇದಕ್ಕಿಂತ ಒಳ್ಳೆ ಮಾರ್ಕೆಟ್ ಏನಾದರೂ ಸಿಗುವುದಕ್ಕೆ ಸಾಧ್ಯ ಅದನೋ ಅನ್ನೋದ್ರ ಬಗ್ಗೆ ತಾವೇನಾದ್ರೂ ಶೋಧ ಮಾಡಿದ್ದೀರಾ? ಈಗ ಬಿಜಾಪುರದಲ್ಲಿ ಆನ್ಲೈನ್ ಮಾರ್ಕೆಟ್ ಆಗಿದ್ದರಿಂದ ಭಾಳ ಹೆಲ್ಪ್ ಆಗಿದೆ ಸರ್ ರೈತರಿಗೆ. ಕೃಷಿ ಮಾರುಕಟ್ಟೆಯವರು ಆನ್ಲೈನ್ ಮಾರ್ಕೆಟ್ ಅದನ್ನು ಭಾಳ ದಿನದಿಂದ ಬಂದ್ ಕೆಡದಿರ ಸರ್. ಬಿಜಾಪುರ ಶಾಸಕರು ಮುತುವರ್ಜಿ ವಹಿಸಿ ಅದನ್ನ ಆನ್ಲೈನ್ ಮಾರ್ಕೆಟ್ ಮಾಡಿಸಿದ್ದಕ್ಕೆ ಅವ್ರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ಸರ್. ರೇಟ್ನು ಮಹಾರಾಷ್ಟ್ರಕ್ಕೆ ನಾವು ಪಲಾಯನಗೊಳಿಸ್ಬೇಕಾಗಿತ್ತು ಸರ್ ರೇಟಿನ ಸಂಬಂಧ, ಮಾರ್ಕೆಟ್ ಸಂಬಂಧ. ಈಗ ಬಿಜಾಪುರದಲ್ಲಿ ಆನ್ಲೈನ್ ಮಾರ್ಕೆಟ್ ಆಗಿರೋದ್ರಿಂದ ಭಾಳ ಒಳ್ಳೆ ದರ ಸಿಗ್ತಾ ಇದೆ ಸರ್ ಮುನುಕಿನಲ್ಲಿ. ಈಗ ನಾವು ಯಾರ ನಮ್ಮ ಮಾಲ್ ಹಚ್ಚಿದವ್ರು ಯಾರು ತಗೊಂಡಾರು ಎಲ್ಲಿ ಹೋಗತಿ ಎಲ್ಲ ಮಾಹಿತಿ ರೈತರಿಗೆ SMS ಮೂಲಕ ತಿಳಿಯತ್ ಸರ್. ಮೊದಲ ವ್ಯಾಪಾರಸ್ಥರದ ಹಿಡಿತದಲ್ಲಿತ್ತು ಸರ್. ಕಾಣದ ಕೈಗಳು ಇನ್ನೂ ಆ ಮಾರುಕಟ್ಟೆ ಬಂದ್ ಮಾಡಲು ವಿಚಾರ ಮಾಡ್ತಾ ಇದ್ದಾವೆ ಸರ್. ಅದು ಬಂದ್ ಆಗಬಾರ್ದು, ಸರ್ಕಾರ ಅದ್ರ ಕಣ್ಣಿಟ್ಟು ಅದನ್ನ ಇನ್ನಷ್ಟು ಪೋಷಿಸಬೇಕನ್ನುವಂತ ಆಶಯ ನಮ್ದಾಗಿತ್ತು ಸರ್. ಈಗ ಆನ್ಲೈನ್ ಮಾರ್ಕೆಟ್ ಅಂತ ಹೇಳಿದ್ರಿ, ಅದ್ರೊಳಗೆ ಅಗ್ದಿ ಒಳ್ಳೆ ರೇಟ್ ಬರ್ತಾ ಅಂತ ಅನಿಸ್ತದ ತಮಗೆ? ಹಾ, ಖಂಡಿತವಾಗಿ ಬರ್ತಾ ಇದೆ ಸರ್. ಈಗ ಪ್ರತಿ ವರ್ಷದಕ್ಕಿಂತನೂ ಆನ್ಲೈನ್ ಮಾರ್ಕೆಟ್ ಚಾಲೂ ಆದ್ಮೇಲೆ ಸರ್ ರೈತರಿಗೆ 20-30 ರೂಪಾಯಿ ರೇಟ್ ಜಂಪ್ ಸಿಗ್ತಾ ಇದೆ ಸರ್. ಮಾರುಕಟ್ಟೆಯಲ್ಲಿ ಒಂದು ದಲ್ಲಾಳಿಗಳ ಕಾಟ ಕಮ್ಮಿ ಆಗಿದೆ ಸರ್. ಅದು ಒಂದು ಬಹಳ ಉತ್ತಮ ಬೆಳವಣಿಗೆ ಸರ್. ಈಗ ನೇರವಾಗಿ ಏನು ಕಂಪನಿಗಳದಾವ ಅವು ಮುಂದೆ ಬಂದು ಪರ್ಚೇಸ್ ಮಾಡ್ತಾ ಇದ್ದಾವ? ಹಾ, ಮಾಡ್ತಾ ಇದಾವ ಸರ್. ಬಹಳ ಒಳ್ಳೆ ರೀತಿಯ ದರ ಸಿಗ್ತಾ ಇದೆ. ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಆಗತ್ತೆ ಸರ್, ಡಿಸ್ಪ್ಲೇ ಆಗತ್ತೆ ಸರ್. ಯಾರು ಬೇಕಾದ ಬಿಡ್ಡಿಂಗ್ ಮಾಡಿ ಖರೀದಿ ಮಾಡಬಹುದು ಮಾಲನ್ನು. ಮೊದಲು ನಾವು ಯಾರು ತಗೋತಾರ ಅಂದ್ರೆ ಅಲ್ಲೇ ವ್ಯಾಪಾರ 4 ಮಂದಿ ಕೂಡಿ ಅವ್ರು ಏನ್ ನಿರ್ಣಯ ಮಾಡ್ತಾರೆ ಅದು ಹಾಕಿತ್ತು ಸರ್. ಈಗ ಆನ್ಲೈನ್ ಮಾರ್ಕೆಟ್ ಆಗಿರೋದ್ರಿಂದ ಜಗತ್ತು ಅದನ್ನ ನೋಡಿ ರೇಟ್ ಕೋಟ್ ಮಾಡೋದ್ರಿಂದ ರೈತರಿಗೆ ಬಹಳ ಹೆಲ್ಪ್ಫುಲ್ ಆಗತ್ತೆ ಸರ್. ಅಂದ್ರೆ ಈಗ ಒಂದು ಆನ್ಲೈನ್ ಒಳಗೆ ಆಕ್ಷನ್ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಅವ್ರು ಏನ್ ಹೇಳ್ತಾರ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರ್ತದೆ. ಈ ರೇಟ್ ಕೋಟ್ ಮಾಡೋದು ಕೂಡಲೇ ಅದು ಡಿಸ್ಪ್ಲೇ ಆಗ್ತಾ ಇರ್ತದೆ. ಅದನ್ನು ನೋಡ್ಕೊಂಡು ಏನಾದ್ರೂ ವ್ಯತ್ಯಾಸಗಳಾಗ್ತಾವ, ಈ ರೇಟ್ ಬಂದಿದೆ ನಾ ಮಾಡೋದಿಲ್ಲ ಅಂತೇಳಿ ಬೇರೆ ಯಾವ್ದಾದ್ರು ಕಂಪ್ನಿಯವರು ಅದ್ರೊಳಗೆ ಭಾಗವಹಿಸಲಿಲ್ಲ ಅಂತಂದ್ರೆ ರೇಟ್ ಅಷ್ಟಕ್ಕೆ ಉಳಿಯುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ತಾವ? ಹಂಗೇನಾದ್ರೂ ಆಗ್ತದನ? ಏ, ಹಂಗೇನಿಲ್ಲ ಸರ್. ಈಗ ನೋಡ್ರಿ, ಯಾರಿಗೆ ರೇಟ್ ಹೆಚ್ಚಿಗೆ ಬಂದೈತೆ ನಮ್ಮ ವ್ಯಾಪಾರ ಸ್ಟೋರೇಜ್ದವ್ರು ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ ಸರ್. ಈಗ ಒಬ್ಬ ಎಕ್ಸಾಂಪಲ್ 210 ಹಾಕಿದಾರೆ, 220 ಹಾಕಿರ್ತಾರೆ, ಅವ್ರಿಗೆ ಮಾಲ್ ಹೋಗುತ್ತೆ ಸರ್. ಅದೇನು ಆ ಥರ ವ್ಯತ್ಯಾಸಗಳೇನಿಲ್ಲ ಸರ್ ಅದರ. ಅಂದ್ರೆ ನಾನಂತೀನಿ, ಈಗ 200 ರೂಪಾಯಿ ಒಬ್ರು ಕೋಟ್ ಮಾಡಿದ್ರು, ಇನ್ನೊಬ್ರು 220 ರೂಪಾಯಿ ಯಾಕೆ ಮಾಡೋದು, ಬಿಟ್ಟು ಬಿಡೋಣ ಅನ್ನುವಂಥದ್ದು ಏನಾದರೂ ಹಂಗಿರ್ತದ ಅಂತ? ಇಲ್ಲ ಸರ್, ಕ್ವಾಲಿಟಿ ಇದ್ರೆ ಕೋಟ್ ಮಾಡತ್ತಾರೆ ಸರ್ ರೇಟ್. ಯಾರು ನಮ್ಮದು ಮಾಲ್ ಕ್ವಾಲಿಟಿ ಇದ್ರೆ ರೀ ಮಾರ್ಕೆಟ್ನಾಗ ಸಿಗತ್ತೆ ಸರ್. ಕಾಂಪಿಟೇಟರ್ ಹೆಚ್ಚಿರ್ತಾರಲ್ಲ ಸರ್. ದರ ಸಿಗಕ್ಕೆ ಕಾರಣ ಏನಂದ್ರೆ, ಈಗ ಇಲ್ಲಿ ಆದ್ರೆ 10 ಮಂದಿ ನೋಡಿ ವ್ಯಾಪಾರ ಮಾಡ್ತಾರೆ, ಬಾಕ್ಸ್ ಮುಂದೆ ನೋಡಿದಾಗ ಸೌದ ಆಗುವತ್ನಾಗ. ಈಗ 100 ಜನ ಅದನ್ನ ನೋಡಿ ತಮಗೆ ಮನೆ ಇಚ್ಛೆ ಬಂದ್ರಗಳು ಅದನ್ನು ರೇಟ್ ಹೆಚ್ಚಾಕತ್ತಾರ. ಯಾರಿಗೆ ರೇಟ್ ಹೆಚ್ಚಾಕತ್ತೆ ಅವ್ರಿಗೆ ಮಾಲ್ ಹೋಗತ್ತೆ ಸರ್. ಇದು ಭಾಳ, ಈಗ ಇಲ್ಲಿ 10 ಮಂದಿ ತೊಗೊಳೋದು ಅದು 200 ಮಂದಿಗೆ ತೊಗೊಳಂಗಾಗಿದ್ರಿಂದ ರೇಟ್ ಹೆಚ್ಚಾಕತ್ತಾ ಇದೆ ಸರ್. ಒಳ್ಳೆಯದು ಸೋಮನಾಥ್ ಅವರು, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ಹಾ ಸರ್, 900-881-0010 ಸರ್. ಆದ್ಮೇಲೆ ಸೋಮನಾಥ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9008-81-00 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಸೋಮನಾಥ್ ಬಿರಾದಾರ್ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸೋಮನಾಥ್ ಬಿರಾದಾರ್ ಅವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನಮ್ಮ ರೈತರಿಗೆ ಏನೇನು ಸವಾಲುಗಳದಾವ, ಯಾವ ರೀತಿ ನೈಸರ್ಗಿಕ ವಿಕೋಪಗಳಿರಬಹುದು ಅಥವಾ ಮಾನವ ನಿರ್ಮಿತ ಸಮಸ್ಯೆಗಳಿರಬಹುದು, ಅವುಗಳನ್ನು ಯಾವ ರೀತಿ ನಾವು ಎದುರಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ, ತಮ್ಮ ದೃಷ್ಟಿಕೋನವನ್ನು ಇದರ ಮೇಲೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ರೈತರಿಗೆ ಈ ಒಂದು ವಿಚಾರದ ಮೇಲೆ ಅವರು ಕೂಡ ಯೋಚನೆ ಮಾಡೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ತಾವು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಸಮಸ್ಯೆಗಳು ಕಡಿಮೆಯಾಗಿ ಅವರಿಗೆ ದ್ರಾಕ್ಷಿ ಬೆಳೆಯಲ್ಲಿ ಇಳುವರಿ ಹೆಚ್ಚಾಗುವುದರ ಜೊತೆಗೆ ಈ ನಿಸರ್ಗದ ಏನು ಸಮಸ್ಯೆಗಳದಾವ ಇವುಗಳನ್ನು ಎದುರಿಸಿ ಬೆಳೆಯುವಂತಹ ಒಂದು ಶಕ್ತಿ ಸಿಗಲಿ, ತಂತ್ರಜ್ಞಾನ ಕೂಡ ಆ ಮಟ್ಟಿಗೆ ಬೆಳೀಲಿ, ಸರ್ಕಾರ ಕೂಡ ಈ ಕಡೆ ಲಕ್ಷ ವಹಿಸಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ದ್ರಾಕ್ಷಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲದಿನಿ ಗ್ರಾಮದ ಸೋಮನಾಥ್ ಶಿವನಗೌಡ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಏನ್ ಯೋಚನೆ ಮಾಡತ್ತೀಯ? ಏನಿಲ್ಲ, PUC ಮುಗಿತಲ್ಲ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗೈತಿ. ಅಯ್ಯನಿಲ್ಲ, ಅದಕ್ಕೆ ಅಷ್ಟು ಯೋಚನೆ ಮಾಡತ್ತಿ? ಮಹಿಳಾ ವಿವಿಯೊಳಗ NEP ಅಡಿ ಎಲ್ಲಾ ಡಿಗ್ರಿ ಕೋರ್ಸ್ ನು ಶುರು ಮಾಡ್ಯಾರ ಅಂತ ನೋಡ. ಹೌದಾ? ಹ್ಮ್, ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಈ ನಂಬರ್ಗೆ ಫೋನ್ ಮಾಡ. 944-88-68-642. ಸರಿ ಅಕ್ಕ.